ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ದಿನದ ಕನಿಷ್ಠ 5.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯದ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಶೀತಗಾಳಿ ಬೀಸುವ ಸಾಧ್ಯತೆ ಇದೆ. ಉಳಿದಂತೆ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಬೆಳಗಿನ ಜಾವ ಕೆಲವು ಪ್ರದೇಶಗಳಲ್ಲಿ ಮಂಜು ಮುಸುಕಲಿದೆ. ಗರಿಷ್ಠ 28 ಹಾಗೂ ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಸಬಲೀಕರಣಕ್ಕೆ ಕೇಂದ್ರದಿಂದ ವಿಶೇಷ ಆದ್ಯತೆ, ಮುಖ್ಯಮಂತ್ರಿ. ಪ್ರಥಮ ಬಾರಿಗೆ ಇದೇ 15ರಂದು ಬೆಂಗಳೂರಿನಲ್ಲಿ ಸೇನಾ ದಿನಾಚರಣೆ, ಮೇಜರ್ ಜನರಲ್ ರವಿ ಮುರುಗನ್. ವಿಜ್ಞಾನ ಪ್ರಯೋಜನಗಳು ರೈತರಿಗೆ ತಲುಪಬೇಕು, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಸಾರಿಗೆ ಸಂಸ್ಥೆಯಿಂದ 3,600 ಹೊಸ ಬಸ್ ಖರೀದಿ, ಸಚಿವ ಬಿ ಶ್ರೀರಾಮುಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇದೇ ತಿಂಗಳು ಅಂದರೆ 10-12 ತಾರೀಕಿನವರೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕೃಷಿ ಮೇಳ ನಡೀತಾ ಇದೆ. ಈ ಒಂದು ಕೃಷಿ ಮೇಳ ಕುರಿತು ಇದರ ವೈಶಿಷ್ಟ್ಯತೆ ಏನು, ಜೊತೆಗೆ ಕೃಷಿ ಮೇಳದಲ್ಲಿ ರೈತರಿಗೆ ಏನೆಲ್ಲ ಮಾಹಿತಿ ಸಿಗುತ್ತೆ, ಯಾವ ರೀತಿ ಕಾರ್ಯಕ್ರಮಗಳು ಇಲ್ಲಿ ನಡೀತವೆ, ಏನೇನು ಕಾರ್ಯಕ್ರಮಗಳು ರೈತರಿಗಾಗಿ ನಡೀತಾ ಇದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ಬಿ ಕೆ ದೇಸಾಯಿ ಅವರು. ಎಲ್ಲರಿಗೂ ನಮಸ್ಕಾರ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಈ ನಮ್ಮ ರಾಯಚೂರು ಆವರಣದಲ್ಲಿ 3 ದಿನಗಳ ಒಂದು ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಒಂದು ಕೃಷಿ ಮೇಳ ಈ ಒಂದು ಸಾಲಿನಲ್ಲಿ ಅಂದರೆ 22-23 ಸಾಲಿನಲ್ಲಿ ಮಾಡ್ತಾ ಇದ್ದೇವೆ. ಈಗ ಈ ಒಂದು ಕೃಷಿ ಮೇಳ ನಮ್ಮ ರಾಯಚೂರು ಆವರಣದಲ್ಲಿ ಅಂದರೆ ಯಾವುದೇ ವಿವಿಧ ನಮ್ಮ ರಾಯಚೂರು

2023 ವರ್ಷ ಏನಿದೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವೊಂದು, ಎಲ್ಲ ವಿಶ್ವವೇ ಇದನ್ನು ಸಿರಿಧಾನ್ಯ ವರ್ಷವಾಗಿ ಆಚರಿಸಲಾಗುತ್ತಿದೆ. ಈ ಸಿರಿಧಾನ್ಯಕ್ಕೆ ಹೆಚ್ಚು ನಾವು ಯಾಕೆ ಒತ್ತು ಕೊಡ್ತಾ ಇದ್ದೀವಿ, ಈ ಒಂದು ಕೃಷಿ ಮೇಳದಲ್ಲಿ ಕೂಡ ನಾವು ಅದನ್ನೇ ಇಟ್ಟುಕೊಂಡಿದ್ದೇವೆ, ಸಿರಿಧಾನ್ಯಗಳ ಸಾರ ಮತ್ತು ಜೀವನಕ್ಕೆ ಆಧಾರ ಅಂದರೆ ಇದು ನಮ್ಮ ಘೋಷವಾಕ್ಯ. ಈ ಯಾಕೆ ಅಂದರೆ ಇದು ನಮಗೆ ಮುಂದಿನ ದಿನಗಳಲ್ಲಿ ನಮ್ಮದೇ ಆಹಾರ ಮತ್ತು ಈ ಇದುವರೆಗೆ ನಾವು ಏನು ಆಹಾರ ಉತ್ಪಾದನೆ ಮಾಡಿದ್ದೇವೆ ಅದು ಒಂದು ಮಟ್ಟಿಗೆ ನಮಗೆ ಸಾಕಷ್ಟು ಇದೆ. ಈ ಆಹಾರದ ಒಟ್ಟಿಗೆ ನಾವು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ನಾವೇನು ಹೇಳ್ತೀವಿ, ಪೌಷ್ಟಿಕಾಂಶಗಳು, ಅದು ಕೂಡ ನಮಗೆ ಬೇಕಾಗ್ತದೆ. ಅದಕ್ಕೆ ಸಿರಿಧಾನ್ಯಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಈ ಸಿರಿಧಾನ್ಯಗಳನ್ನು ಬೆಳೆದು ಆ ಸಿರಿಧಾನ್ಯಗಳ ಬಗ್ಗೆ ನಾವು ಹೆಚ್ಚು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ರೈತರು ಅಭಿವೃದ್ಧಿ ಹೊಂದುತ್ತಾರೆ. ಸಿರಿಧಾನ್ಯಕ್ಕಾಗಿಯೇ ಒಂದು ಸಂಶೋಧನಾ ಕೇಂದ್ರವನ್ನೇ ಮೀಸಲಿಟ್ಟಿದ್ದೇವೆ. ಅಂದರೆ ಬಳ್ಳಾರಿ ಜಿಲ್ಲೆಯ ಹಗರಿಯಲ್ಲಿ ನಾವು ಸಿರಿಧಾನ್ಯದ ವಿವಿಧ ಬೆಳೆಗಳಲ್ಲಿ ವಿವಿಧ ತಳಿಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಾವು 2020-21 ಸಾಲಿನಲ್ಲಿ ಬರಗು, ಅದರಲ್ಲಿ HB1 ಅಂದರೆ ಹರಗು ಹಗರಿ ಬರಗು ಅಂತ ನಾವೇನು ಹೇಳ್ತಾ ಇದ್ದೇವೆ ಅದು ನಾವು ಬಿಡುಗಡೆ ಮಾಡಿದ್ದೇವೆ. ಸಾಮೆಯಲ್ಲಿ ಕೂಡ ತಳಿಯನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು ಜೋಳದಲ್ಲಿ ಕೂಡ ಬಿಡುಗಡೆ ಮಾಡಿದ್ದೇವೆ ಮತ್ತು ರಾಗಿಯಲ್ಲಿ ಕೂಡ ಬಿಡುಗಡೆ ಮಾಡಿದ್ದೇವೆ. ಇದೆಲ್ಲ ಸಿರಿಧಾನ್ಯಗಳ ಅಂದರೆ ನಾನು ಹೇಳ್ತಾ ಇರೋ ಉದ್ದೇಶ ಏನು ಅಂದರೆ ಸಿರಿಧಾನ್ಯಗಳ ಬೆಳೆಗಳನ್ನು ಕೂಡ ನಾವು ಇತ್ತೀಚಿನ ತಳಿಗಳು ಯಾವ್ದ್ಯಾವುದು ಹೆಚ್ಚು ಉತ್ಪಾದಕತೆ ಕೊಡುವ ತಳಿಗಳು ಯಾವ ಸಿರಿಧಾನ್ಯದಲ್ಲಿ ಅದನ್ನು ಕೂಡ ನಮ್ಮ ರೈತ ಬಾಂಧವರು ಅದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಈ ಒಂದು ಕೃಷಿ ಮೇಳದಲ್ಲಿ ನೀವು ತೆಗೆದುಕೊಂಡು ಹೋಗಬಹುದು. ಮುಂದಿನ ವರ್ಷ ಸಿರಿಧಾನ್ಯಗಳನ್ನು ಕೂಡ ನಿಮ್ಮ ಒಂದು ಬೆಳೆ ಪದ್ಧತಿಯಲ್ಲಿ ಹಾಕ್ಕೊಳ್ಬಹುದು, ಬೆಳೆ ಪದ್ಧತಿಯಲ್ಲಿ ಇದನ್ನು ನೀವು ಇನ್ಕ್ಲೂಡ್ ಮಾಡ್ಕೋಬಹುದು. ಮತ್ತು ನಾವು ಇನ್ನೊಂದು ಏನು ಮುಖ್ಯ ಅಂದರೆ ಈ ಕೃಷಿ ಮೇಳದಲ್ಲಿ ನಮಗೆ ಸುಮಾರು 200 ಮಳಿಗೆಗಳು ಈ ಕೃಷಿ ಮೇಳದಲ್ಲಿ ಇದೆ. ಈ 200 ಮಳಿಗೆಗಳಲ್ಲಿ ಎಲ್ಲವೂ ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟದ್ದು, ಎಲ್ಲ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್. ಈಗ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ನಾವು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೇಷ್ಮೆ ಇರ್ಬೋದು, ಅಥವಾ ಬೇರೆ ವಾಟರ್ ಶೆಡ್ ಜಲಾನಯನ ಅಭಿವೃದ್ಧಿ ಇರ್ಬೋದು, ಅಥವಾ ತೋಟಗಾರಿಕೆ ಇರ್ಬೋದು, ಅಥವಾ ಮೀನುಗಾರಿಕೆ ಇರ್ಬೋದು, ಈ ಎಲ್ಲ ಒಂದು ಇಲಾಖೆಗಳ ಸಹಯೋಗದೊಂದಿಗೆ ಈ ಒಂದು ಕೃಷಿ ಮೇಳವನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೇವೆ. ಈ ಮಳಿಗೆಗಳು ಕೂಡ ಅದೇ ರೀತಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಈಗಾಗಲೇ 200 ಮಳಿಗೆಗಳನ್ನು ನಾವು ಇದರಲ್ಲಿ ಇದೆ, ಅದರಲ್ಲಿ 140 ಸಾಧಾರಣ ಮಳಿಗೆಗಳಿದ್ದೇವೆ ಮತ್ತು 60 ಹೈಟೆಕ್ ಮಳಿಗೆಗಳು ಕೂಡ ಇಲ್ಲಿ ಲಭ್ಯವಿದೆ. ಈಗಾಗಲೇ ಮಳಿಗೆಗಳನ್ನು ಕೂಡ ನಾವು ಎಲ್ಲ ಒಂದು ಅಂದರೆ ತಮಗೆ ಅನುಕೂಲವಾಗುವಂತೆ ನಾವು ಇಲ್ಲಿ ಒಂದು ನಮ್ಮ ಆವರಣದಲ್ಲಿ ನಾವು ಈ ಮಳಿಗೆಗಳ ಆಯೋಜನೆ ಕೂಡ ಮಾಡಲಾಗಿದೆ. ಇಲ್ಲಿ ಈ ಮಳಿಗೆಗಳಲ್ಲಿ ಮುಖ್ಯವಾಗಿ ನಿಮಗೆ ಇನ್ನೂ ಹೇಳಬೇಕು ಅಂದರೆ ಇಲ್ಲಿ ಫಲಪುಷ್ಪ ಪ್ರದರ್ಶನ, ಪ್ರತಿ ವರ್ಷದಂತೆ ಇಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಮೀನುಗಾರಿಕೆಗೆ, ಇಲ್ಲಿ ಒಳನಾಡು ಮೀನುಗಾರಿಕೆಗೆ ಹೆಚ್ಚು ಒಂದು ಅವಕಾಶ ಇರೋದ್ರಿಂದ, ನಮ್ಮದು ಅಚ್ಚುಕಟ್ಟು ಪ್ರದೇಶವಾಗಿರೋದ್ರಿಂದ ಒಳನಾಡು ಮೀನುಗಾರಿಕೆಗೂ ಕೂಡ ಹೆಚ್ಚು ಒತ್ತು ಕೊಟ್ಟಿರೋದ್ರಿಂದ ಅದನ್ನು ಕೂಡ ಮೀನುಗಾರಿಕೆಯನ್ನು ಕೂಡ ಇಲ್ಲಿ ತಾವು ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ತಮಗೆ ವಿವಿಧ ಬೀಜಗಳ ಒಂದು ಇದು ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ನರ್ಸರಿ ಅಂಡ್ ನಮಗೆ ಸಸಿಗಳು ಮತ್ತು ಪ್ಲಾಂಟೇಷನ್ ಕ್ರಾಪ್ಸ್ ಏನಿರ್ತದೆ, ಹೈಟೆಕ್ ಹಾರ್ಟಿಕಲ್ಚರ್ ಅಂತ ನಾವು ತೋಟಗಾರಿಕೆ ಅಂತ ನಾವೇನು ಹೇಳ್ತಾ ಇದ್ದೇವೆ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನಲ್ಲಿ ಮತ್ತು ಕೃಷಿ ಅರಣ್ಯ ಪದ್ಧತಿ ಕೂಡ ಸಿಗ್ತದೆ. ಮತ್ತು ವಿವಿಧ ರೇಷ್ಮೆಯ ಒಂದು ಇದು ಕೂಡ ಸಿಗ್ತದೆ. ಆಮೇಲೆ ಮಣ್ಣು ಮತ್ತು ನೀರು ನಿರ್ವಹಣೆ, ಜಲಾನಯನದವರು ಮಣ್ಣು ಮತ್ತು ನೀರು ನಿರ್ವಹಣೆಯನ್ನು ಯಾವ ರೀತಿ ನಾವು ಮಾಡಿಕೊಂಡ್ರೆ ಮಣ್ಣು ಮತ್ತು ನೀರು ನಿರ್ವಹಣೆ ಆಗಬಹುದು, ಅದಕ್ಕೂ ಕೂಡ ತಮಗೆ ಒಂದು ಮಾದರಿ ನೋಡಲಿಕ್ಕೆ ಇಲ್ಲಿ ಅನುಕೂಲ ಆಗ್ತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಅಂತ ನಾವು ಬಹಳಷ್ಟು ಒತ್ತು ಕೊಡ್ತಾ ಇದ್ದೇವೆ. ಈ ಸಾವಯವ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ನಾವು ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಇಲ್ಲಿ ನೋಡಲಿಕ್ಕೆ ತಮಗೆ ಸಿಗ್ತದೆ ಮತ್ತು ಅವುಗಳ ಬಗ್ಗೆ ಕೂಡ ಮಾಹಿತಿ ಸಿಗ್ತದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನು ಹೇಳ್ತಾ ಇದ್ದೇನೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಮೆಣಸಿನಕಾಯಿ ಬೆಳೆಯಲ್ಲಿ ಒಂದು ಕಪ್ಪು ನುಸಿ ಅಂದರೆ ಬ್ಲ್ಯಾಕ್ ಥ್ರಿಪ್ಸ್ ಅಂತ ಬಂತು. ಆ ಒಂದು ಕಪ್ಪು ನುಸಿಗೆ ಯಾವುದೇ ಒಂದು ರಾಸಾಯನಿಕ ಹೊಡೆದರೂ ಅದು ಕಂಟ್ರೋಲ್ ಆಗಿಲ್ಲ. ಇದನ್ನು ನಮ್ಮ ವಿಜ್ಞಾನಿಗಳು ಮನಗಂಡು ಇದಕ್ಕೆ ಒಂದು ಜೈವಿಕ ಕೀಟನಾಶಕವನ್ನು ನಾವು ಕಂಡುಹಿಡಿದಿದ್ದಾರೆ. ಇದು ಬಹಳಷ್ಟು ಪ್ರಚಾರ ಇದೆ. ಇದು ಅಂದರೆ ಎಲ್ಲ ರೈತರು ಬೆಳಗ್ಗೆ ಸುಮಾರು ಇದು 6 ಗಂಟೆಯಿಂದನೂ ನಿಂತು ಅದರ ಬಗ್ಗೆ ತೆಗೆದುಕೊಂಡು ಅದರ ಮಾಹಿತಿ ತಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿ ಬಿವೇರಿಯಾ ಬೆಸಿನಿಯಾ ಅಂತ ಒಂದು ಜೈವಿಕ ಕೀಟನಾಶಕ ಇದೆ, ಅದರೊಟ್ಟಿಗೆ ವರ್ಟಿಸೀಲಿಯಂ ಅಂತ ಕೂಡ ಇದೆ. ಸೊ ಅದನ್ನು ಕೂಡ ತಾವು ಯಾವ ರೀತಿ ಬಳಕೆ ಮಾಡಬೇಕು, ಅದು ಯಾವ ರೀತಿ ನಮಗೆ ಅನುಕೂಲ ಆಗ್ತದೆ ಅಂತ ಕೂಡ ಅದನ್ನು ಕೂಡ ನಾವು ಪ್ರತ್ಯಕ್ಷಕ್ಕೆ ಮತ್ತು ಇದರೊಟ್ಟಿಗೆ ಮಾಹಿತಿ ಕೂಡ ಇದರ ಬಗ್ಗೆ ಇದೆ. ಇದು ಬಹಳ ಮುಖ್ಯ, ಇದು ರೈತರಿಗೆ ಬಹಳಷ್ಟು ಉಪಯೋಗ ಆಗ್ತದೆ. ಮತ್ತು ಇಲ್ಲಿ ವಿವಿಧ ಹೈನುಗಾರಿಕೆ ಮತ್ತು ಹೈನುಗಾರಿಕೆ ತಳಿಗಳು ಅಂದರೆ ಪಶುಪಾಲನೆಗೂ ಕೂಡ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಏನಾಗಿದೆ, ಸಮಗ್ರ ಕೃಷಿ ಮಾಡಿದರೆ ಬಹಳಷ್ಟು ಅನುಕೂಲ. ಒಂದೇ ಬೆಳೆ, ಈಗ ತೊಗರಿ ಒಂದೇ ಬೆಳೆ ಆದರೆ ಭಾಳ ಇದಾಗ್ತದೆ, ಆಮೇಲೆ ಭತ್ತ ಒಂದೇ ಬೆಳೆ ಬೆಳೆಯೋದಕ್ಕಿಂತಲೂ, ಹತ್ತಿ ಒಂದೇ ಬೆಳೆ ಬೆಳೆಯೋದಕ್ಕಿಂತಲೂ ಬೇರೆ ಒಂದು ಚಟುವಟಿಕೆಗಳು, ಉಪಕಸುಬುಗಳು ಅಂತ ನಾವೇನು ಹೇಳ್ತಾ ಇದ್ದೀವಿ, ರೈತರು ಅದರೊಟ್ಟಿಗೆ ಮಾಡಿಕೊಂಡ್ರೆ ಸಮಗ್ರ ಕೃಷಿ ಆಧಾರಿತ ಇದು ಅದು ಕೂಡ ಮಾದರಿ ಕೂಡ ನಿಮಗೆ ಸಿಗ್ತದೆ. ಆಮೇಲೆ ವಿವಿಧ ಪ್ರಾಣಿ ಸಂಕುಲಗಳನ್ನು ಕೂಡ ಇಲ್ಲಿ ನೋಡಲಿಕ್ಕೆ ತಮಗೆ ಸಿಗ್ತದೆ. ಬೇರೆ ಬೇರೆ ಅಂದರೆ ಯಾವುದೇ ಥರದ ಒಂದು ಬ್ರೀಡ್ಸ್, ಈಗ ನಿಮಗೆ ಆಡು ಇರಬಹುದು ಅಥವಾ

ಡಬ್ಬಾಗಿ ಬಿದ್ದು ತೇಲುತ್ತಿದ್ದು ಹಾಗೂ ಅದು ಬಾತುಕೊಂಡಿರುವ ಸ್ಥಿತಿಯಲ್ಲಿ ಇರುತ್ತದೆ. ಸದರಿ ಶವವು ಕೊಳೆತು ದುರ್ವಾಸನೆ ಬರುತ್ತಿದ್ದು ಅವನ ಮುಖದ ಚಹರೆ ಗುರುತು ಸಿಗುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆತನ ಮೈಮೇಲೆ ಖಾಕಿ ಬಣ್ಣದ ಒಳಗೆ ಬೂದು ಬಣ್ಣವಿರುವ ಟೀಶರ್ಟ್, ಚಾಕ್ಲೇಟ್ ಬಣ್ಣದ ಅಂಡರ್ವೇರ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಇದ್ದು ಮೃತನ ವಯಸ್ಸು ಅಂದಾಜು 25-30 ವರ್ಷ ವಯಸ್ಸಿನದು ಇರಬಹುದು ಹಾಗೂ ಎತ್ತರ 5'6" ಇರಬಹುದು. ಮೃತನು ಅಂದಾಜು 8-10 ದಿನಗಳ ಹಿಂದೆ ಇವರ ಬಾವಿಯಲ್ಲಿ ಬಿದ್ದಂತೆ ಕಂಡುಬರುತ್ತಿದೆ. ಹೆಸರು ವಿಳಾಸ ತಿಳಿದು ಬಂದಿಲ್ಲ. ವಯಸ್ಸು ಅಂದಾಜು 25-30 ವರ್ಷ, ಎತ್ತರ 5'6", ಮೈಯಿಂದ ಸದೃಢ ಇದ್ದು ಧರಿಸಿದ ಬಟ್ಟೆಗಳು ಖಾಕಿ ಬಣ್ಣದ ಒಳಗೆ ಬೂದು ಬಣ್ಣವಿರುವ ಟೀಶರ್ಟ್, ಚಾಕ್ಲೇಟ್ ಬಣ್ಣದ ಅಂಡರ್ವೇರ್ ಹಾಗೂ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಇದ್ದು ಸದರಿ ಶವದ ಹೆಸರು ವಿಳಾಸ ಮತ್ತು ವಾರಸುದಾರರ ಬಗ್ಗೆ ತಮಗೆ ಮಾಹಿತಿ ಸಿಕ್ಕಲ್ಲಿ ಕೂಡಲೇ ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ, ಇವರ ದೂರವಾಣಿ ಸಂಖ್ಯೆ 0835225152, ಇಲ್ಲವೇ ಜಿಲ್ಲಾ ನಿಸ್ತಂತು ಕಚೇರಿ ವಿಜಯಪುರ 0835225044 ಇಲ್ಲಿಗೆ ಸಂಪರ್ಕಿಸಬಹುದು. ದಿನಾಂಕ 17/7/2022 ಹೆಸರು ಅರವಿಂದಯ್ಯ, ತಂದೆ ಗುರುಬಸಯ್ಯ ಪೂಜಾರಿ ಎಂಬ 35 ವರ್ಷ ವಯಸ್ಸಿನ ವ್ಯಕ್ತಿಯು, ಜಾತಿ ಹಿಂದೂ ಜಂಗಮ, ಉದ್ಯೋಗ ಒಕ್ಕಲುತನ, ಸಾಕಿನ್ ಕಣಬೋರ, ತಾಲೂಕು ಬಬಲೇಶ್ವರ, ವಿಜಯಪುರ ಜಿಲ್ಲೆ. ಇವರು ಠಾಣೆಗೆ ಹಾಜರಾಗಿ ದೂರು ನೀಡಿದ್ದು ದಿನಾಂಕ 17/7/2022 ಸಾಯಂಕಾಲ 4 ಸುಮಾರಿಗೆ ರೇಖಾಬಾಯಿ ಗಂಡ ವಿಠಲ್ರಾವ್ ನಾಯಕ್ ಆಟ್ ದೇಸಾಯಿ ಇವರ ಜಮೀನದ ಹತ್ತಿರ ಇರುವ ಕೃಷ್ಣಾ ನದಿಯಲ್ಲಿ ಒಂದು ಗಂಡಸಿನ ಶವ ಡಬ್ಬಾಗಿ ಬಿದ್ದು ತೇಲುತ್ತಿದ್ದು ಮತ್ತು ಅದು ಬಾತುಕೊಂಡಿರುವ ಸ್ಥಿತಿಯಲ್ಲಿ ಇರುತ್ತದೆ. ಸದರಿ ಶವದ ಬಾತುಕೊಳೆತು ದುರ್ವಾಸನೆ ಬರುತ್ತಿದ್ದು ಆತನ ಮುಖ ಚೆಹರೆ ಗುರುತು ಸಿಗುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆತನ ಮೈಮೇಲೆ ಬಿಳಿ ಬಣ್ಣದ ಹಾಫ್ ಬನಿಯನ್, ಕಪ್ಪು ಬಣ್ಣದ ಫುಲ್ ತೋಳಿನ ಸ್ವೆಟರ್, ಬಿಳಿ ಬಣ್ಣದ ಫುಲ್ ಶರ್ಟ್, ಬಿಳಿ ಬಣ್ಣದ ಪ್ಯಾಂಟ್ ಮತ್ತು ಅಂಡರ್ವೇರ್ ಇದ್ದಿದ್ದು ಕಂಡುಬರುತ್ತಿದ್ದು ಹಾಗೂ ಮೃತನ ವಯಸ್ಸು ಅಂದಾಜು 40-45 ವರ್ಷ ಇರಬಹುದು. ಎತ್ತರ 5'5" ಇದ್ದು ಆತನ ಹೆಸರು ವಿಳಾಸ ಇವರಿಗೆ ಹಾಗೂ ಅಲ್ಲಿ ಸೇರಿರುವ ಜನರಿಗೆ ತಿಳಿದಿರುವುದಿಲ್ಲ. ಇದನ್ನು ನೋಡಿದರೆ ಮೃತನು ಅಂದಾಜು 5-6 ದಿನಗಳ ಹಿಂದೆ ಯಾವುದೋ ಒಂದು ಕಾರಣದಿಂದ ನೀರಿನಲ್ಲಿ ಬಿದ್ದು ಸಾವನ್ನು ಅಪ್ಪಿರುತ್ತಾನೆ ಎಂಬ ಸಂಶಯ ಇದ್ದು ಸದರಿ ಶವದ ಹೆಸರು ವಿಳಾಸ ಮತ್ತು ವಾರಸುದಾರರ ಬಗ್ಗೆ ತಮಗಾದರೂ ಮಾಹಿತಿ ಸಿಕ್ಕಲ್ಲಿ ಕೂಡಲೇ ತಮ್ಮ ಸಮೀಪದ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಟೀಚರ್ ಅಮ್ಮ, ನನ್ ಮಗಿನ ಗಮನಿಸ್ದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರ್ಸು? ಹೌದಲ್ಲವ, 3 ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವ್ನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತೂಕ ಜಾಸ್ತಿ ಆಗದೆ ಇದ್ರೆ TB ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತೂಕ ಹೆಚ್ಚಾಗದೇ ಇರುವುದು TB ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ TB ಬರುವ ಸಾಧ್ಯತೆ 3 ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. TB ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೆಲವು ಜನಪದ ಗೀತೆಗಳು. ತವರಿನಋಣವೆಂದು ತೀರಿತು ಅಣ್ಣಯ್ಯ ತವರಿಂದ ಕಳಿಸೆನ್ನ ಮರಿಬ್ಯಾಡ ತವರಿಂದ ಕಳಿಸೆನ್ನ ಮರಿಬ್ಯಾಡ ನೆರೆಮನೆಯ ಸಿರಿದೇವಿ ನೀ ಹೋಗಿ ಬಾರುವ ನೆರೆಮನೆಯ ಸಿರಿದೇವಿ ನೀ ಹೋಗಿ ಬಾರುವ ಕೊಟ್ಟೆಣ್ಣು ಕುಲಕ್ಕೆ ಹೊರತಾಯ್ತು ಕೊಟ್ಟೆಣ್ಣು ಕುಲಕ್ಕೆ ಹೊರತಾಯ್ತೆ ತಂಗ್ಯವ್ವ ಕೊಟ್ಟೆಣ್ಣು ಕುಲಕ್ಕೆ ಹೊರತಾಯ್ತೆ ತಂಗ್ಯವ್ವ ತವರಿಗೆ ಹೆಸರ ತರಬೇಕು ತವರಿಗೆ ಹೆಸರ ತರಬೇಕು ತವರಿನ ಋಣವೆಂದು ತೀರಿತು ಅಣ್ಣಯ್ಯ ತವರಿಂದ ಕಳಿಸೆನ್ನ ಮರಿಬ್ಯಾಡ ತವರಿಂದ ಕಳಿಸೆನ್ನ ಮರಿಬ್ಯಾಡ ಮನೆಗೆ ಬಂದಳಿಯ ಮಗನಲ್ಲ ಮನೆಗೆ ಬಂದಳಿಯ ಮಗನಲ್ಲ ತೌರಿಗೆ ಮನೆಗೆ ಬಂದಳಿಯ ಮಗನಲ್ಲ ತೌರಿಗೆ ಮಾತು ತರುವಳು ಮಗಳಲ್ಲ ಸ್ಥಿರವಲ್ಲ.